ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ. ಭಾಗವಹಿಸುತ್ತಾರೆ ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಚಂದ್ರಮ್ಮ. ಶಂಕರಣ್ಣ, ಅಲ್ಲ ನಾನ್ ಜಮೀನ್ ಕಡೆ ಹೋಗಿದ್ದೆ, ಇದೇನು ಮನೇಲೆ ಕೂತ್ಬಿಟ್ಟಿದ್ದಿಲ್ಲ, ಹೊಲ್ ಕಡೆ ಕಾಣ್ತಾ ಇಲ್ಲ. ನಾನು ನನ್ನ ಲೆಕ್ಕಾಚಾರ ಬೇರೆ ಇತ್ತು, ಅದ್ರ ಪ್ರಕಾರ ಅಂತ ಅಂಕ ಕೂತ್ಕೊಂಡಿದ್ನ. ಆ ಲೆಕ್ಕಾಚಾರ ನೋಡ್ರೆ ಎಲ್ಲ ಉಲ್ಟಾ ಆಗ್ಬಿಟ್ಟೈತಿ ಈಗ. ಅಲ್ಲ ನೀನು ಲೆಕ್ಕಾಚಾರ ಉಲ್ಟಾ ಅನ್ನಕ್ಕಿಂತ ನಾನು ಬಹಳ ನಿನ್ನ ಹಿಂಬಲ್ಸದ್ ಜಾಸ್ತಿ. ಈ ಮಳೆ ಆಯ್ತು ನೋಡಿ, ಇದಕ್ಕಿದಂಗೆ ಏನಾರು ಆರ್ಗಿರ್ ಕಟ್ಟಿರ್ತೀಯ ಅಂತ ಅನ್ಕೊಂಡು ನಾನು ಹೊಲ್ ಕಡೆ ಹೋದ್ರೆ ಇಲ್ವೇ ಇಲ್ಲ. ಅದೇ ನಾನು ಅನ್ಕೊಂಡಿದ್ದೆ ಅಂದ್ರೆ, ಈ ಹಬ್ಬ ಐತಲ್ಲಪ್ಪ ಉಗಾದಿ, ಉಗಾದಿ ನೆತ್ತಿ ಮೇಲೆ ಬರ್ತದೆ ಅಂತ ಅನ್ಕೊಂಡಿದ್ದೆ. ಏನೊಂದು ಹಬ್ಬ ಇನ್ನೊಂದ್ ಎರಡ್ ದಿವಸ ಐತೆ ಅನ್ವಾಗ, ಇಲ್ಲ ಹಬ್ಬ ಕಳ್ಕೊಂಡು ಇನ್ನೊಂದ್ ಎರಡ್ ದಿವಸ ಬಿಟ್ಕೊಂಡು ಬರ್ತದೇನೋ ಅಂತ ಅನ್ಕೊಂಡಿದ್ದೆ. ಇದ್ ನೋಡಿದ್ರೆ ಈಗ್ಲೇ ಬಂದ್ಬಿಡದ. ಆಮೇಲೆ ಇದನ್ನ ಅದಕ್ಕೆ ಹೇಳುದು ಅಕಾಲಿಕ ಅಂತವ. ಆಮೇಲೆ ನೀ ಕಾಣಂಗೆ ಶಿವರಾತ್ರಿ ಕಳಿಲಿ ಆಮೇಲೆ ಬರ್ಬಹುದು ಮಳೆ ಅಂತ ಅನ್ಕೊಂಡಿದ್ವಿ. ಶಿವರಾತ್ರಿ ಕಳೆದ್ಮೇಲೂ ಹಿಮ ಜಾಸ್ತಿ ಹೋಯ್ತು, ಮಳೆ ಬರ್ಲಿಲ್ಲ. ಈಗ ಉಗಾದಿ ಕಳೆದ್ಮೇಲೆ ಮಳೆ ಬರ್ಬೋದು ಅಂತ ಅನ್ಕೊಂಡಿದ್ದು ನೋಡಿದ್ರೆ ಉಗಾದಿಗಿಂತ ಮುಂಚೆನೆಯ ಒಂದು ನಾನು ಹಿಂಗಿದ್ದೀನಿ ನೋಡ್ರಪ್ಪ, ನನ್ನ ಒಂಚೂರು ನೆನಪು ಮಾಡ್ಕೊಳ್ಳಿ ಏನತ್ತರವ ಮಳೆ ಬಂದಂಗಾಯ್ತು. ಹೌದು, ಈ ಚಂದ್ರಕ್ಕೆ ಯಾಕೋ ಆಗ್ಲಿಂದ ಬಾಗ್ಲು ಸಂದಿ ಇಣಕಿ ಇಣಕಿ ನೋಡ್ತಾವಳಿ. ಒಳಗ್ ಬಾ ಚಂದ್ರಕ್ಕ. ಚಂದ್ರಕ್ ಬಂದ್ಬಿಟ್ಟು ಇವತ್ತು ಬೋ ಮಾತಾಡಕತ್ತೀರಿ ಇಬ್ರುವೆ? ಅಲ್ಲ ನೀನು ಏನ್ ಹಿಂಗೆ ತಿರ್ಗಾಡ್ತಿದ್ಯಲ್ಲ, ಹೊಲ್ ಕಡೆ ಹೋಲಿಲ್ವ ಹೆಂಗೆ? ಅಯ್ಯ ಈ ಮಳೆ ಬಂದದಲ್ಲ ಅಣ್ಣಯ್ಯ, ಬಾಳ ಹಿಂಸೆ ಆದಂಗ ಆಯ್ತದ ಹೊಸಿಯ. ಮಳೆ ಬಂದ್ರೆ ನಿಂಗೆ ಯಾಕವ ಹಿಂಸೆ? ಏನ್ ಮಾಡೋದು, ಅಲ್ಲಿ ಹೋಗಿ ಕೆಲ್ಸವಾ? ಮಳೆ ಬಂತು ಅಂತ ಅನ್ಬಿಟ್ಟು ಕರೆಂಟ್ ಹೊಡೆ ಹೊರಡೆ ನಿಲ್ಲಿಸ್ತಾರ ಮಳೆಯಲ್ಲಿ ನೆನೆ ಹಂಗಲ್ಲ. ಈಗ ಆದ್ರೂ ಹೊಸಿ ಹಿಂಸೆ ಆತ ಈ ಮಳೆ ನೋಡಿ, ಈಗ ಸುಮ್ ಸುಮ್ನೆ ಬತ್ತ ಯಾವ್ದೋ ಬ್ಯಾಡ್ ವರ್ಡ್ ಟೈಮ್ ಅಲ್ಲೆಲ್ಲ ಬಂದ್ರೆ ಅದ್ ಏನು ಅಂತ ಮಾಡೋದು, ಏನ್ ಕೆಲ್ಸ ಮಾಡೋದು ಈ ಟೈಮ್ನಾಗೆ. ನಾನು ಈ ಸರಿ ಶಂಕರಣ್ಣ ನೀನ್ ಹೇಳಂಗೆ ಈ ಆರ್ ಕಟ್ಕೊಂಡೆ ಉತ್ಪಡೋದು ಅಂತ ತೀರ್ಮಾನ ಮಾಡಿದ್ದೆ. ಯಾಕಂದ್ರೆ ಸುಮಾರು ವರ್ಷ ಆಯ್ತಲ್ಪ ಉತ್ತು, ಬರೀ ನಾವು ಟ್ರಾಕ್ಟರ್ ಟ್ರಾಕ್ಟರ್ ಅನ್ಕೊಂಡು ಬರೀ ಟ್ರಾಕ್ಟರ್ಗೆ ದುಡ್ಡು ಹಾಕದೆ ಆಗೈತಲ್ಲ, ಈ ಎಲ್ಲನೂ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು. ಅದು ಈಗ ಸುಮಾರು ಒಂದು 4-5 ವರ್ಷದಿಂದ ಬಳಕೆ ಮಾಡಿಲ್ವ, ಅವೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟವೆ. ಅಲ್ಲ ನೀನು ಈಗೊಂದು 2 ವಾರದ ಹಿಂದೆ ಸಿಕ್ತಾಗ್ಲು ಹೇಳಿದ್ದೆ ಎಲ್ಲ ತಯಾರು ಮಾಡಿ ಮಡಿಕತ್ತಾ ಇದೀನಿ, ಮಳೆ ಆದ ತಕ್ಷಣ ಯಾರು ಕಟ್ಟದೆ ಅಂತ ಹೇಳಿ ಮಾಡದ ಮಾಡದ ಅಂತ ಅನ್ಕೊಂಡಿದ್ದೆ. ಅದೊಂದು 6 ಕೋಟಿ ಬೇರೆ ಮುರಿದೋಗಿತ್ತು, ಹಿಡಿ ಬೇರೆ ಮುರಿದೋಗಿತ್ತು, ಅವೆರಡನೂ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದೇ ಈಗ ನನ್ನ ಲೆಕ್ಕಾಚಾರ ಬೇರೆ ಇತ್ತಲ್ಲ. ಆಮೇಲೆ ಈ ಲೆಕ್ಕಾಚಾರ ಯಾವಾಗ್ಲೂ ಮಾಡಕ್ ಹೋಗ್ಬಾರ್ದು ಶಂಕರಣ್ಣ. ಯಾಕೆ ಅಂತ ಅಂದ್ರೆ ನಾವ್ ಅನ್ಕೊಂಡಂಗೆ ಏನೋ ಆಗ್ಲಿಲ್ಲ, ಅದ್ ಏನಾಗ್ಬೇಕು ಅದೇ ಆಗೋದು. ಅಂದ್ರೆ ತಾನೊಂದು ಬಗೆದ್ರೆ ದೈವ ಒಂದು ಬಗೆದಂತೆ ಅಂತ ಹೇಳ್ಬಿಟ್ಟು ಏನ್ ಬಕ್ಕಂದಂಗ್ ಬಂದ್ಬಿಟ್ಟು ನೋಡಪ್ಪ, ಏನ್ ಮೋಡನ ಯಾರೋ ಮುರ್ದಾಕ್ಬಿಟ್ಟವ್ರೇನೋ ಅನ್ನೋ ತರಕ್ಕೆ. ಆಮೇಲೆ ಆ ಕರಿ ಕಟ್ಕೊಂಡ್ ಜೇನಂಗ್ ಇದ್ಬಿಡ್ತ ಆ ಮೋಡ, ನೋಡ್ತಾ ನೋಡ್ತಾ ಇದ್ದಂಗೆ ಪಟ ಪಟ ಪಟ ಪಟ ಹೋಯ್ತು ಹೋಯ್ತು. ಯಾಕೆ ಕೇಳ್ತೀಯ? ಆಮೇಲೆ ಚಂದ್ರಕ್ಕಂತಾಳೆ ಈ ಹೊಲದತ್ರ ಹೋಗಿ ಏನ್ ಮಾಡಿದ್ರೆ ಮಳೆ ಬಂದೈತೆ ಅಂತಾಳೆ. ಅಲ್ಲ ಆ ಕಳೆ ಪಳೆನಾರು ಕಿತ್ಕೊಂಡು ಒಂದ್ ಅದನಾರು ಒಂದ್ ಹುಕ್ಕೇನಾರು ಹೊಡೆದ್ರೆ ಕೆಳಗಿದ್ದ ಮಣ್ಣು ಮೇಲೆ ಬರ್ತದೆ, ಮೇಲಿದ್ದ ಮಣ್ಣು ಕೆಳಗೆ ಹೋಯ್ತದಪ್ಪ. ಒಂದಷ್ಟು ಮತ್ತೇನಾರು ಮಳೆ ಬಂದ್ರೆ ನೀರು ಹಿಂಕಳಕ್ಕೆ ನೀರ್ ಹೀರ್ಕೊಳ್ಳಕ್ಕೆ ಎಲ್ಲದಕ್ಕೂ ಅನುಕೂಲ ಆಯ್ತದೆ. ಇದ್ಯಾಕೆ ಹಿಂಗಂತ ಚಂದ್ರಕ್ಕ? ನಾನು ಅದಕ್ಕೆ ಏನ್ ಮಾಡಿದ್ದೆ ಅಂತ ಅಂದ್ರೆ ಶಂಕರಣ್ಣ, ಈಗ ಸುಮಾರು ವರ್ಷದಿಂದ ಟ್ರಾಕ್ಟರ್ ಅಲ್ಲಿ ಉಳಿಸ್ತಿದ್ವಲ್ಲ, ಈ ಟ್ರಾಕ್ಟರ್ ಹೋಗ್ಬಾರ್ದು ಜಾಸ್ತಿ ಸವಾಸ್ಕೆ ಅಂತ. ಯಾಕೆ ಅಂತ ಅಂದ್ರೆ ಈ ಟ್ರಾಕ್ಟರ್ ಓಡಾಡಿದ ಮಣ್ಣು ಇರ್ತದಲ್ಲಪ್ಪ, ಫುಲ್ ಗಟ್ಟಿ ಆಗ್ಬಿಡ್ತದೆ, ಎಲ್ಲ ಗಟ್ಟಿ ಆಗ್ಬಿಡ್ತದೆ. ಆ ಟ್ರಾಕ್ಟರ್ ಇದಕ್ಕೆ ಭಾರಕ್ಕೆ ಮಣ್ಣೆಲ್ಲ ಕೂರ್ತ ಕೂರ್ತ ಹೋಗ್ಬಿಡ್ತದೆ. ಅದಕ್ಕೋಸ್ಕರವ ಈ ಬನ್ನಾರ್ ಗಿನ್ನಾರ್ ಅಂತಾರಲ್ಲ ಅದೆಲ್ಲನು ಒಂದ್ ಎರಡಕ್ಕೆ ನೇಗ್ಲಲ್ಲಿ ಹೊಡೆದ್ಬಿಡೋಣ. ಆಮೇಲೆ ಆಗದಿದ್ರೆ ತಿರವ ಬೇಕಾದ್ರೆ ಒಂದು ಟ್ರಾಕ್ಟರ್ ತಂದು ಉಳಿಸಿದ್ರಾಯ್ತು. ಇನ್ನೇನು ಅರೆಪರೆ ಹೊಡ್ಕೊಳಕ್ಕೆಲ್ಲ ನಾವು 6 ಅಂತ ಅನ್ಕೊಂಡಿದ್ದೆ. ಅದು ಹಿಂಗಾಗ್ಬಿಡ್ತಲ್ಲ ನನಗೆ ಯೋಚನೆ ಆಗ್ಬಿಡ್ತು. ಅಲ್ಲ ಈಗ ನೋಡು ನಾಳೆ ಉಗಾದಿ ಆಯ್ತಾ, ನಾಳೆ ಉಗಾದಿ ನಾವ್ ಅನ್ಕಂದ್ವಿ ಮುಂದಿನ ವಾರದಲ್ಲಿ ಮಳೆ ಆಗ್ಬೋದು ಅಂತಂತವ. ಇದ್ ನೋಡಿದ್ರೆ ಉಗಾದಿಂತ ಒಂದು ನಾಲ್ಕೈದು ದಿನ ಮೊದ್ಲೇ ಯಾ ನೋಡ್ರಪ್ಪ ನೀವು ಉಗಾದಿ ನೆನ್ಸ್ಕೋಬೇಡಿ ನಾನು ತಿರುಗುಡ್ತಾ ಇದೀನಿ ನೋಡಿ ಅಂತೇಳಿ ಬಂದೇ ಬಿಡ್ತಪ್ಪ. ನಾಲ್ಕೈದು ದಿನ ಆಗ್ಲಿ ಎಂಟು ಹತ್ತು ದಿವಸ ಆಯ್ತಲ್ಲ ಮಳೆ ಚೆನ್ನಾಗಿ ಬಂತು, ಆಮೇಲೆ ಸುಮ್ನೆ ಅದೇ ಹತ್ಲಿಗೆ ಅಂತ ಅಂತಂದ್ರೆ ಈಗ ಆಗದೆಲ್ಲ ಒಳ್ಳದಕ್ಕೆ ಅಂತ ಅನ್ಕೋಬೇಕು. ನಾರ್ಗೋಡು ಮುರಿದೋಗೈತೆ ಉಳಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ಕೊಂಡು ಕೂತ್ಕೋಬಾರ್ದು. ಇಲ್ಲ ರೆಡಿ ಮಾಡ್ಕೊಳಕ್ ತಯಾರು ಮಾಡ್ಕೊಳ್ಳಿ. ಕೆಲವು ಬೀಜ ಇರ್ತಲ್ಲ ಕಳೆ ಬೀಜಲ್ಲ ಒಂದು ಎರಡು ಮೂರು ದಿವಸ ಹುಟ್ಕೊಬಿಡ್ತಾವಲ್ಲ ಆ ಮೊಳಕೆ ಬಿಟ್ಕೊಂಡು, ಆಮೇಲೆ ಎಲ್ಲ ಒಂದ್ ಚೂರು ಕಣ್ ಬಿಟ್ಮೇಲೆ ಒಂದು ಉಕ್ಕೆ ಹೊಡೆದ್ಬಿಟ್ರೆ ಅವು ಹೋಯ್ತವೆ. ನೀನಾಗ್ಲೇ ಹೇಳ್ದಂಗೆ ಎಂತವ ಇವೆಲ್ಲ ಇರ್ತಾವಂತವಲ್ಲ ಕೀಟ ಪಾಟ ಮೊಟ್ಟೆ ಕೆಟ್ಟ ಎಲ್ಲ ಇರ್ತಾವಲ್ಲ ಅವು ಸಾಯ್ತವೆ ಅಂತ ಅನ್ಕೊಂಡು ನಾನು ನೋಡಪ್ಪ ನಿನ್ನೆ ದಿವಸ ಒಂದು ಉಕ್ಕೆ ಹೊಡೆದ್ಬಿಟ್ಟು ಯಾಕೋ ಆಯ್ತಿರ್ಲಿಲ್ಲ ಬಾರಿ ವರ್ಷ ಆಯ್ತಲ್ಲ ಶಿವಣ್ಣ ಮೈ ಬಗ್ಗಕ್ಕಲ್ಲ ಈಗ ಅದು ಒಂದು ಉಕ್ಕೆ ಹೊಡೆದ್ನ ಸ್ವಲ್ಪ ಎಲ್ಲ ಮೈ ಕೈ ಎಲ್ಲ ನೋವಾಗ್ಬಿಡ್ತ ಬಾರಿ ವರ್ಷಕ್ಕೆ ಉತ್ನಲ ಅಂತ ಅನ್ಕೊಂಡು ಅದಕ್ಕೆ ಬೆಳಗಿಂದ ಮಲಗಿದೀನಿ ಸುಮ್ನೆ. ಅಲ್ಲ ಹಂಗಾರೆ ನಾನು ಬಹುಶಃ ಕೆಳಗಡೆ ಹೊಲ ನೋಡ್ಕೊ ಬಂದೆ ಅಂತ ಕಾಣ್ತದೆ. ಏ ಇಲ್ಲ ಇಲ್ಲ ಅದೇ ಆ ಕಡೆ ಇನ್ನೊಂದು ಮೂಲೆ ಐತಲ್ಲ ಅದು ಉತ್ತೆ ಅದೊಂದು ಹುಳ ಹೊತ್ತಿಗೆ ಬೆವರ್ ಕಿತ್ಕೊಂಡು ಸಾಕು ಅಂತ ಸಾಕಾಗ್ಬಿಡ್ತಾ ಸಾಕಾಗ್ಬಿಡ್ತು. ಆಮೇಲೆ ಹೊಲ ಉಳದೈತಲ್ಲ ಶಂಕರಣ್ಣ ಬಾರಿ ಒಳ್ಳೆ ಕೆಲಸ ಇದು. ಆಮೇಲೆ ಈ ಏನು ಈ ಪ್ಯಾಟರ್ ಎಕ್ಸಸೈಜ್ ಎಕ್ಸಸೈಜ್ ಅಂತಾರಲ್ಲ ಆಮೇಲೆ ನಮ್ ಭೂಮಿಯ ನಾವುತ್ತು ನಮ್ ಬೆವರ ಹನಿ ನಮ್ ಭೂಮಿಗೆ ಬಿದ್ದಾಗ ಸಿಗ ಆನಂದ ಐತಲ್ಲ ಅದ್ರ ಸುಖನೇ ಬೇರೆ ಬಿಡು. ಆಮೇಲೆ ಒಳ್ಳೆ ವಾಕಿಂಗ್ ಆಯ್ತದೆ ಒಳ್ಳೆ ವಾಕಿಂಗ್ ಆಯ್ತದೆ ಇಡೀ ದೇಹಕ್ಕೆಲ್ಲ ಒಳ್ಳೆ ಎಕ್ಸಸೈಜ್. ನಾನು ಆಗೆಲ್ಲ ಉಳಿತಿದ್ನಲ್ಲ ಅವಾಗೆಲ್ಲ ಅನ್ನಿಸ್ತಿರಲಿಲ್ಲ ಬಿಡು ಅವಾಗೆಲ್ಲ ವಯಸ್ಸಿತ್ತಲ್ಲ ಏನು ಅನ್ನಿಸ್ತಿರ್ಲಿಲ್ಲ. ಈಗ ದಿವಸ ಒಂದೊಂದು ಒಂದು ಬರೀ ಒಂದ್ ನಾಕ್ ನಾಲ್ಕು ಕುಂಟೆ ಉತ್ಕೊಂಡ್ರು ಯಾವ ವ್ಯಾಯಾಮ ಮಾಡೋದ್ ಬೇಡ ಯಾವ ವಾಕಿಂಗ್ ಹೋಗೋದ್ ಬೇಡ ಅಂತ ಅನಿಸ್ತದೆ. ಒಂದ್ ಎಕರೆ ಹೊಲ ಹತ್ರ ಒಂದ್ ಮನುಷ್ಯ ಹೆಚ್ಚು ಕಮ್ಮಿ 18 ಕಿಲೋಮೀಟರ್ ನಡೀತಾನಂತೆ ಒಂದ್ ಎಕರೆಗೆ. ಅದು ನೋಡು ಕಾಣದೇ ಇಲ್ಲ ಗೊತ್ತಾಗೋದಿಲ್ಲ ಅದೇ 18 ಕಿಲೋಮೀಟರ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ದೇನ ಸುಸ್ತಲ್ಲ. 2 ಕಿಲೋಮೀಟರ್ ಆದ್ಮೇಲೆ ಮುಂದ್ ಕೆಜ್ಜೆ ಹಾಕಲ್ಲ ಕಾಲು ಎತ್ತಕ್ಕಾಕಲ್ಲ ಬೆಳಗ್ಗೆ ಹೇಳಕ್ಕೆ ಹಾಕಲ್ಲ ಕೂತ್ಕೋಬಿಡೋದೇ ಅಲ್ಲೇ. ಇದು ಅಂದ್ರೆ ಮಣ್ಣು ಒಳ್ಳೆ ಸ್ಮೂತ್ ಆಗಿರ್ತದ ಅದೇ ಕೃಷಿ ಮಣ್ಣು ಅಂತ ಅದಕ್ಕೆ ಕರೆಯೋದು. ಈಗ ಟಾರ್ ರೋಡ್ ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ಈ ಸ್ಮೂತ್ ಆಗಿರೋ ಮಣ್ಣಲ್ಲಿ ನಡ್ಕೊಂಡು ಹೋಗೋದಕ್ಕೆ ವ್ಯತ್ಯಾಸ ಇರ್ತದೆ. ಹಂಗಾಗಿ ಇಲ್ಲಿ ಅಷ್ಟು ಆಯಾಸ ಕಾಣಕ್ಕಿಲ್ಲ ಶಂಕರಣ್ಣ. ಆಮೇಲೆ ಈ ಹೊಲ ಉಳೋದು ಅಂದ್ರೆ ಬಾರಿ ನನಗೊಂಥರ ಅದೊಂಥರ ಧ್ಯಾನ ಇದ್ದಂಗ್ ನನಗೆ. ಯಾಕೆ ಅಂತ ಅಂದ್ರೆ ಎರಡ್ ಎತ್ತಿರ್ತಾವ ಅವ್ರ ಕೆಲಸ ಮಾಡ್ತಿರ್ತವೆ ನಾವು ನೆಪ ಮಾತ್ರ ಕಿಡ್ಕೊಳ್ಳೋದಷ್ಟೇ. ಇನ್ನೇನ್ ಬಾರಿ ಏನ್ ಅಲ್ಲಿ ಕಡದಿತ್ತಾಕೊಂಡು ಕಿಡ್ಕೊಳ್ಳೋದು ಒಂಚೂರು ಎಳೆಯೋದು ಮಾಡೋದು ಅಷ್ಟೇನೆ. ಒಳ್ಳೆ ಧ್ಯಾನ ಮಾಡ್ದಂಗ ಆಯ್ತದೆ ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ಪ್ಯಾಟರ್ ಇಲ್ಲವ ದೊಡ್ಡ ದೊಡ್ಡ ದೇವಸ್ಥಾನ ಅಲ್ಲಿ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರಲ್ಲ ಅದಕ್ಕೆ 8,000 ರೂಪಾಯಿ ಅಂತ ಧ್ಯಾನ ಮಾಡಕ್ಕೆ ಸುಮ್ಮನೆ ಹೋಗಿ ಕೂತ್ಕೊಂಡು ಬರೋದಕ್ಕೆ. ಅದ್ರ ಬದಲು ಎಲ್ಲ ಒಂದೊಂದು ಈಗ ಪೂರ್ತಿ ಅಲ್ಲಿದ್ರು ಈಗ ಬಿಡಪ್ಪ ಈಗ 8 ಎಕರೆ 10 ಎಕರೆ ಇಟ್ಕೊಂಡ್ರು ಎಲ್ಲಾನು ಉಳಕಾಕಲ್ಲ. ಒಂದು ಚೂರ್ ನಮಗೆ ನಮಗೆ ಬೇಕಾಗಿರ ಅಂತವು ತರಕಾರಿ ಪರಕಾರಿ ಹಾಕತೀವಲ್ಲ ಬಳಕೆಗೆ ಅಂತವನ್ನಾರು ಒಂಚೂರು ಉತ್ಕೋಬೇಕು ಅಂತ. ಆಮೇಲೆ ಚಂದ್ರಕ್ಕ ಈಗ ನೋಡು ಇನ್ನೇನು ಮಳೆ ಬಂತು ಆದ್ರೂ ಬೇಸಿಗೆ ಏನ್ ಸದ್ಯಕ್ಕೆ ಏನು ಮುಗಿಯಂಗಿಲ್ಲ ಇನ್ನೊಂದ್ ಎರಡ್ ತಿಂಗಳು ಬೇಸಿಗೆ ಏನ್ ಕಾವೇನ್ ಕಡಿಮೆ ಅದ. ಈ ಟೈಮ್ನಾಗೆ ಈ ಕಾಡು ಪ್ರಾಣಿಗಳು ಮತ್ತೆ ಈ ಕಾಡಿಂದ ಬಿಸಿಲಿ ಹೊರಗಡೆ ಬರೋದು ಜಾಸ್ತಿ ಜೊತೆಗೆ ಈ ನಮ್ ರೈತರು ಏನ್ ಮಾಡ್ತಾರೆ ಗೊತ್ತಾ ಈ ಒಣಗಿರೋ ತರಗು ಒಣಗಿರೋ ಗಿಡ ಮರಗಳು ಇಂಥವಕ್ಕೆಲ್ಲ ಬೆಂಕಿ ಹಾಕ್ಬಿಡ್ತಾರೆ ಅಲ್ವಾ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೀನಿ ಅದೆಂತ ಸರಿ ಅದು ಅದೆಲ್ಲ ಮಾಡ್ತಾರ ಈಗ ಹುಲ್ಲು ಸೊಪ್ಪು ಸದೇನೆ ತಾನೆ ಗೊಬ್ಬರ ಆಗೋದು ನಮ್ಮ ಹೊಲಕ್ಕೆ ಒಳ್ಳೆ ಗೊಬ್ಬರ ಆಗ್ತೆ ಅಂತದ್ರಲ್ಲಿ ಇವ್ ತಾಣಗೋಸಿ ಅಲ್ಲಿ ತಾಣಗ ಎಲ್ಲೆಲ್ಲ ಬೆಂಕಿ ಹಾಕಿ ಸುಮ್ನೆ ಅದು ಎಲ್ಲೆಲ್ಗೋ ಮುಟ್ಟಿ ವ್ಯತ್ಯಾಸ ಆದ್ರೆ ಏನ್ ಮಾಡ್ತಾರೆ ನೋಡು. ಈಗ ನನ್ನ ಜಮೀನ ಬದಿನಲ್ಲಿ ಸ್ವಲ್ಪ ಐತೆ ಅಂತವ ಬೆಂಕಿ ಇಟ್ಬಿಡ್ತಾರೆ ಆಯ್ತಾ ಯಾವ್ದೋ ಗ್ಯಾನ್ದಲ್ಲಿ ಈ ಕಡೆ ತಿರ್ಕೊಂಡು ಆ ಕಡೆ ದನ ಮೇಯಿಸ್ಕೊಂಡು ಸುಮ್ನಿದ್ದಾಗ ಜರ್ರೂನ್ ಹೋಗ್ಬಿಡ್ತದೆ ಅದು ಹೆಂಗ್ ಓದ್ತೆ ಅದನ್ನ ತಕ್ಷಣ ನಾವು ಆರ್ಸಕಾಯ್ತದ ಮರಳಲ್ಲಿ ಸಿಗ್ತದೆ ನೀರಲ್ಲಿ ಸಿಗ್ತದೆ ಅದನ್ನ ಬಡದು ಪಡೆದು ಆರ್ಸಕಾಯ್ತದ ಹೆಂಗಾಯ್ತದೆ. ಈಗ ನೋಡಿ ಈ ಮಳೆ ಬಂದಿರೋದು ಒಂದ್ ರೀತಿ ಹೆಂಗ್ ಅನುಕೂಲ ಅಂತಂದ್ರೆ ಈ ತರಗು ಪರ್ಕೊಂದೆಲ್ಲವ ಉಚಿ ನಮ್ ಜಮೀನ್ ಹಾಕೊಂಡ್ಬಿಟ್ಟು ಒಂದೆರಡು ಹುಕ್ಕೆ ಉತ್ಬಿಟ್ರೆ ಅಣೆ ಹೇಳ್ದಂಗೆ ಮಣ್ಣು ಭೂಮಿ ಹದ ಆಯ್ತದೆ ಕಡೆ ಗೊಬ್ಬರ ಆದಂಗೂ ಆಯ್ತದೆ ಆಯ್ತಾ. ಆಮೇಲೆ ಈ ಟೈಮ್ನಾಗೆ ನಾವು ಈ ಕೃಷಿ ಇಲಾಖೆನಲ್ಲಿ ಏನಾದ್ರೂ ಈ ಮುಂಗಾರು ಪೂರ್ವ ಅಂತಾರಲ್ಲ ಅಂತದಕ್ಕೇನಾದ್ರು ಬೀಜ ಗೀಜ ಕೊಡಂತವು ಏನಾದ್ರು ಏನಾದ್ರು ವ್ಯವಸ್ಥೆ ಐತನಕ ಕೊಟ್ರು ಕೊಟ್ಟಾರೆ ನಾವ್ ವಿಚಾರಿಸ್ಬೇಕು ನಾನು ವಸಿಯ ಕೊಡ್ತಾರ ಕಣಪ್ಪ ಅದೇನ್ ಹೊಸ ಕೆಲ್ಸವ ಅದು ಅದು ವರ್ಷ ವರ್ಷ ಕೊಡ್ತಾರಲ್ಲ ಶಂಕರಣ್ಣ. ಅಲ್ಲ ಅದಕ್ಕೆ ನೀನು ಈಗ ಹಸಿರಲೆ ಗೊಬ್ಬರ ಮಾಡ್ಕೊತೀನಿ ಅಂದ್ರೆ ಅದಕ್ಕೂ ಬೀಜ ಕೊಡ್ತಾರೆ. ಈ ಮುಂಗಾರು ಪೂರ್ವದಲ್ಲಿ ಕೆಲವು ಕಾಳು ಕಟ್ಟಿ ನಮ್ ಕಡೆ ಬೆಳಕಳ ಅಂತ ದೈತಲಪ್ಪ ಹೆಸರು ಕಾಳು ಉದ್ದಿನ ಕಾಳು ಸ್ವಲ್ಪ ಕಡಿಮೆ ಅವಧಿಲಿ ಬರ ಅಂತ ತಡ್ನಿ ಈ ತಿಂಗಳುಳ್ಳಿ ಆಮೇಲೆ ಬೀನ್ಸ್ ಇಂಥವೆಲ್ಲನು ಕೆಲವು ಸ್ವಲ್ಪ ಒಂದು 70 ದಿವಸ 80 ದಿವಸಕ್ಕೆ ಬರ ಅಂತದ್ದೆಲ್ಲ ಒಂದಷ್ಟು ಕಂಡು ಹಿಡ್ಕೊಬಿಟ್ಟು ಎರಡೆರಡು ತಿಂಗಳಿಗೆ. ಈಗ ಏನ್ ಮಳೆ ಬೀಳ್ತದ ಈ ಮಳೆಗೆ ಹಾಕ್ಬಿಟ್ರೆ ಶಂಕರಣ ನಿನ್ ಗದ್ದೆ ನಾಟಿ ಹೊತ್ತಿಗೆ ಬಂದ್ಬಿಡ್ತವೆ. ಗದ್ದೆ ಎಷ್ಟಿರ್ತಾವ ಉತ್ಕೋಬಿಟ್ಟು ಬರೀ ಒಂದ್ ಉಕ್ಕೆ ಉತ್ತರ ಸಾಕು ಒಂದ್ ಉಕ್ಕೆ ಉತ್ಕೊಂಡು ಹಿಂಗಡೆ ನಿನ್ ಬಿತ್ತನೆ ಮಾಡೋದು ಬೇಡ ಸುಮ್ಮನೆ ಉಕ್ಕೊಂಡು ಹೋಯ್ತಾರ ಸುಮ್ಮನೆ ಚೆಲ್ ತಗೊಂಡೋಗ್ಬಿಟ್ಟು ಅದ್ರ ಪಾಡ್ಗೆ ಅದು ಒಂದಿಷ್ಟು ಮನೆಗೆ ಒಂದಿಷ್ಟು ಕಾಳು ಕಡ್ಡಿ ಆಯ್ತವೆ, ಮಳೆ ಗಿಳೆ ಬರ್ಲಿಲ್ಲ ಅಂದ್ರೆ ಹಿಡಲಿಲ್ಲ ಅಂತ ಅಂದ್ರೆ, ಯಾಕೆಂತ ಜೂನ್ ತಿಂಗಳಲ್ಲಿ ಹಿಡ್ಕೊಬಿಡ್ತದಲ್ಲಪ್ಪ ಸ್ವಾನಗೆ ಹಿಡ್ಕೊಳ್ಳಿಲ್ಲ ಅಂತ ಅಂದ್ರೆ ಅವಂಚೂರು ಕಾಳು ಕಡ್ಡಿನ ಮಾಡ್ಕೋಬಹುದು. ಆಮೇಲೆ ಏನ್ ಸೊಪ್ಪು ಪಪ್ಪು ಇರ್ತದೆ ಎಲ್ಲ ಕರ್ಗಾಕ್ಬಿಟ್ರೆ ಗದ್ದಿಗೆ ನೋಡಪ್ಪ ಒಳ್ಳೆ ಇದಾಯ್ತದೆ. ಆಮೇಲೆ ಆಗ್ಲೇ ಬೆಂಕಿ ವಿಷಯ ಮಾತಾಡ್ತಿದ್ದಲ್ಲ, ಮೊನ್ನೆ ಹಗರಿ ಹತ್ರಕ್ಕೆ ಹೋಗಿದ್ದೆ, ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ, ಯಾರು ನೋಡೋದಿತ್ತು ಅಲ್ಲಿ ಸ್ವಲ್ಪ ಎಲ್ಲ ಊರೊಳಗಡೆ ಹೋಗ್ಬೇಕು ಆ ಕಡೆ ಈ ಕಡೆ ಅಂತ ಅಂತ ಅಂದ್ರು. ಅಲ್ಲಿ ಒಂದ್ ದೆಸರು ಅಂತ ಐತಲ್ಲ, ಅಲ್ಲಿ ಹೋದ್ರೆ ಪಾಪ ಯಾರೋ ಒಬ್ಬ ವಯಸ್ಸಾಗಿರೋ ಅಜ್ಜ ಏನೋ ಈ ಬೆಂಕಿ ಹಾಕೋದು ಅಂದ್ರೆ ಏನೋ ಒಂಥರ, ಅದು ಈ ಬೆಂಕಿ ಹಾಕವ್ರೆ ಅಂತ ನಾಲ್ಕು ಜನ ಬಂದು ನಿಂತ್ಕೊತಾರ ನೋಡಿ, ಅದೇನೋ ಅಂತ ಗೊತ್ತಿಲ್ಲ ಮನುಷ್ಯಂಗೆ, ಅದೇನೋ ಬೆಂಕಿ ಹಾಕೋದು ಅಂತ ಅಂದ್ರೆ ಅದೊಂಥರ ಏನೋ ಇಲ್ಲ ಸ್ವಲ್ಪ ತರಗೈತಲ್ಲ ಅಂತ ಹೇಳ್ಬಿಟ್ಟು ಗುಡ್ಡೆ ಹಾಕೊಂಡು ಬೆಂಕಿ ಹಾಕ್ಬಿಟ್ಟು ಆಯ್ತಾ. ಏನೋ ಒಂದಿಷ್ಟು ಈ ಕಾಡು ಪಾಡು ಕಾಕೊಂಡಿದ್ ಮನುಷ್ಯ ಹಾಕ್ಬಿಟ್ರ ಬೆಂಕಿ, ಅದು ಗಾಳಿ ಪಾಳಿಗೆ ಇದ್ ಮಾಡ್ಕೊಂಡು ಸೇರ್ಕೊಂಡ್ ಸೇರ್ಕೊಂಡ್ ಸೇರ್ಕೊಂಡು ಹೋಗಿಬಿಡ್ತು ಸುಮಾರು ದೂರ. ಈತ ಒಬ್ಬನೇ ಇರೋದು ಎಷ್ಟು ಅಂತ ತಂಬಿಸ್ತಾನೆ, ತಂಬಸಕ್ ಹಾಕಲ್ಲ ಪಾಪ, ಅದ್ ಯಾರೋ ನಮಗೆ ಮಾಡಕ್ ಹಾಕಲ್ಲ ಮಟ್ಟಕ್ ಹಾಕಲ್ಲ ಅಂತ ಅನ್ಕೊಂಡು ಈ ನೀಲಗಿರಿನೂ ಇದ್ನು ಹಾಕಿದ್ರು, ಸಿಲ್ವರ್ನು ಹಾಕಿದ್ರಂತೆ, ಒಂದ್ 250-300 ಗಿಡ ಇನ್ನೇನೆಲ್ಲ ಕಟಾವಿಗೆ ಬಂದಿದ್ದು. ಇಡೀ ಪೂರ್ತಿ ಅಷ್ಟು 250-300 ಗಿಡವೆ ಹುಟ್ಟು ಸುಟ್ಟೋಗವೆ. ಈಗ ಸುಟ್ಟೋಗವಲ್ಲಿ ಏನ್ ಮಾಡೋದ್, ಉಳ್ಸ್ಕೊಳಕ್ಕೂ ಹಾಕಲ್ಲ ಬುಡಕ್ಕೂ ಹಾಕಲ್ಲ ಅಂತ ಅನ್ಕೊಂಡು ಕರ್ಕಮನ್ ಕೇಳಿದ್ರೆ 6 ಕಾಸು 3 ಕಾಸಿಗೆ ಕೇಳ್ತಾರಂತೆ. ಅಲ್ಲ ಇನ್ನ ಅರ್ಬಂದಿದ್ದು ಗಿಡ ಮರಗಳನ್ನ ಯಾವ ತರ, ಅದೇನ್ ಸೌದೆ ಪೌದಿಗೆ ಹೋಗ್ಬೇಕಷ್ಟೇ ಅಷ್ಟೇ ಅಷ್ಟೇ. ಅದು 6 ಕಾಸಿಗೆ 3 ಕಾಸಿಗೆ ಕೇಳ್ತಾರೆ ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ಅಂತ ಅಂದ್ರು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ಶಂಕರಣ್ಣ, ಬೆಂಕಿ ಸಾವಸ ಹೋಗ್ಬೇಡಿ ನೀವು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಗಂಡು ಕಂಡು ಯಾಕೆ ಬೆಂಕಿ ಸಾವಸ ಹೋಗ್ಬೇಕಪ್ಪ, ಅದು ಈ ಊರ್ ಬಿಸಿಲಲ್ಲಿ ಅಲ್ವಾ ಆಯ್ತಾ. ಅಲ್ಲದಕ್ಕೆ ಗಾಳಿ ರಪ್ಸಕ್ಕೆ ಏನು ಹೊಸಿ ಹೇಳ್ಕೊಂಡು ಸುಮ್ನೆ ಹೇಳ್ತಾರ, ಕಡೆಗಣಿಸಿದ ಕಿಡಿ ಮನೆ ಸುಟ್ಟಿತ್ತಂತೆ ಅಲ್ವಾ. ಹಂಗೆ ಬೆಂಕಿ ಸಾವಾಸ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹೋಗ್ಬೇಡಿ ಸುಡಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳಕ್ಲ ಅಂದ್ರೆ ನಮ್ ಜನ ಇನ್ನೂ ಅರ್ತ್ಕೊಳ್ಳಿಲ್ಲ. ಯಾಕೆಂತಂದ್ರೆ ಯಾವ್ದನ್ನ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡಕಲ್ಲ, ಯಾವ್ದು ಬೇಕಾಗಿರುತ್ತೆ ಅದನ್ನ ಮಾಡಕ್ಕಲ್ಲ, ಯಾವ್ದ್ ಬೇಡ ಸುಮ್ನೆ ಕುಚೆ ಅಷ್ಟೇ ಅಂತಾರಲ್ಲ, ಹಂಗೆ ಸುಮ್ನೆ ಏನಾರು ಒಂಚೂರು ಮಾಡ್ಬಿಡೋದು ಈ ಕಿತಾಪತಿ ಮಾಡೋದು ಅಂತಾರಲ್ಲ, ಹಂಗೆ ನೋಡೋಣ ಏನಾಯ್ತದೆ ಅಂತ ಮಾಡ್ಬಿಡೋದು. ಈಗ ನೋಡ ಅಣ್ಣ ಹೇಳ್ದಂಗೆ ಇಡೀ ಅಷ್ಟೊಂದು ಬೆಳೆದಿರಕಂತ ಮರಗಳೆಲ್ಲ ಹೋಗ್ಬಿಟ್ಟವಲ್ಲ, ಅದಕ್ಕೆ ಈಗ ಯಾರಪ್ಪ ಹೊಣೆ? ಈಗ ಗಿಡ ಮರವ ನಾವ್ ನೆಟ್ಟಿರ್ತೀವಿ ಅನ್ಕೊಂಡು ನನ್ ಮರ ಹೋಯ್ತು ನನ್ ಗಿಡ ಹೋಯ್ತು ಅಂತ ಅಂತ ಅಂತೀವಿ ಶಂಕರಣ್ಣ. ಆದ್ರೆ ಆ ಮರ ಗಿಡದ ಜೊತೆಗೆ ಹುಲ್ಲು ಮತ್ತೆ ಕಳೆ ಇರ್ತದಲ್ಲ, ಅದ್ರೊಳಗೆ ಎಷ್ಟು ಹುಳ ಹುಟ್ಟಿರ್ತವೆ, ಎಷ್ಟು ಕೋಟ್ಯಾಂತರ ನಮಗೆ ಇಷ್ಟಾಗಲ್ಲ ಕಾಣಿಸ್ತದೆ, ಆ ಕೋಟ್ಯಾಂತರ ಇರ್ತವೆ, ಕೀಟ ಆಗ್ಬೋದು ಸಣ್ಣ ಸಣ್ಣ ಹುಳ ಆಗ್ಬೋದು ಅವೆಲ್ಲ ಬೆಂದ್ ಹೋಯ್ತವಲ್ಲ, ಎಷ್ಟು ಹೊಟ್ಟರಕ್ಕಲ್ಲ. ಸಲ್ಲಿದಕ್ಕೆ ಮಣ್ಣನ್ನ ಪೋಷಕಾಂಶಯುತವಾಗಿ ಸತ್ವಭರಿತ ಮಾಡ್ತಕ್ಕಂಥವೇ ಅವು ಅಲ್ವಾ. ಅಂತವನ್ನ ನಾವು ಕಣ್ಣಾರೆ ಸುಟ್ಟಾಕ್ಬಿಟ್ಟು ಹಿಂಗ್ ಮಾಡ್ಬಿಟ್ರೆ ಇದು ಎಷ್ಟು ಮಟ್ಟಿಗೆ ಸರಿನಪ್ಪ? ಈಗ ಅದೊಂದೇ ಅಲ್ಲ, ಈಗ ಕರೆಂಟ್ ಲೈನ್ ಎಲ್ಲ ಓಯ್ತವಲ್ಲ, ಅದೇ ಏನಾರ ವ್ಯತ್ಯಾಸ ಅದು ಏನ್ ಮಾಡ್ತಾರೆ ಅಲ್ವಾ? ಹೆಂಗಿರೋ ಎಷ್ಟೋ ಕಡೆ ಜಮೀನ್ ಮೇಲೆ ಕಂಬ ಹೋಯ್ತದೆ, ಕಂಬದ ಮೇಲೆ ವೈರ್ ಹೋಗಿರ್ತವೆ ಆಯ್ತಾ, ಅಪ್ಪಿ ತಪ್ಪಿ ವ್ಯತ್ಯಾಸ ಆದ್ರೆ ಯಾರಪ್ಪ ಹೊಣೆ ಇದಕ್ಕೆಲ್ಲವ? ನಾನು ಈ ಸಿಟಿಲಿ ಹಿಂಗೆ ಹೋಯ್ದೆ ಕೆಲ್ಸಿತೆ ಅಂತವ, ಈಗ ಲೈಟ್ ಕಂಬ ಐತೆ ಅದ್ರ ಬಡ್ಡೆಲೆಯ ಯಾರ ಬೆಂಕಿ ಹಾಕ್ಯಾರೆ, ಏ ಮಾಡೋದು ಹೆಂಗ ಹೇಳೋದು ಇವಕ್ಕೆ ಸಿಟಿ ಅಂತ ಹೇಳೋದ್ ನೋಡ್ರೆ ಒಟ್ಟಿಗೆ ಬೆಂಕಿ. ಅದ್ ಯಾವ ಜಾಗ ಆಗ್ಲಿ ಅದ್ರಾಗ್ಲಿ ಮುಂಕದ ಏನಾಯ್ತದ ನೋಡ್ಕೊಳ್ಳೋಣ ಅನ್ನೋ ಧೈರ್ಯದಲ್ಲಿ ತರೋದು ಬೆಂಕಿ ಹಾಕೋದು. ಈಗ ನೋಡು ಶಂಕರಣ್ಣ, ಈಗ ನೋಡಪ್ಪ ನಿನ್ನವೇ 4 ತೆಂಗಿನ ಗಿಡವೆ, ನನ್ನವೇ 4 ತೆಂಗಿನ ಗಿಡವೆ, ಚಂದ್ರಕ್ಕನಂತೂ ಕೇಳದ್ ಬೇಡ ತೆಂಗಿನ ತೋಟವೇ ತೋಟದಕ್ಕ. ಹಂಗಾಗಿ ಅದ್ ಎಷ್ಟು ತರ ಸಿಗ್ತದೋ ಇದು ಸಿಗ್ತದೋ, ಈ ತೆಂಗಿನ ಗಿಡ ಇರ್ತಾವಲ್ಲ ಬಡ್ಡೆಗೆ ಗುಣಿ ಮಾಡಿ, ಗುಣಿ ಮಾಡ್ಬಿಟ್ಟು ತಂದು ಎಷ್ಟು ತರ ಸಿಗ್ಲಕ್ಕ, ಯಾಕೆ ಕಣ್ಣೂರಿಬೇಕು ನೋಡಿ ನೋಡಿ ತಂದ್ ಹಾಕ್ಬಿಟ್ಟು ಮಣ್ಣು ಎಷ್ಟು ಒಳ್ಳೆ ಗೊಬ್ಬರ ಆಯ್ತದೆ, ಅದ್ ಬಿಟ್ಬಿಟ್ಟು ಹಿಂಗೆ ಬೆಂಕಿ ಹಾಕೊಂಡು ನಮಗೂ ಇಲ್ಲ ನಿಮ್ಗೂ ಇಲ್ಲ ಅನ್ನ ಮಾಡ್ತಾರಲ್ಲ, ಇದು ಅಷ್ಟು ಒಳ್ಳೇದಲ್ಲ ಶಂಕರಣ. ಬೆಂಕಿ ಸಾವಸ ಹೋಗ್ಬಾರ್ದು. ಆಮೇಲೆ ನಮ್ ಮನುಷ್ಯರು ಬೆಂಕಿ ಹಾಕೋದ್ರಲ್ಲಿ ಆನಂದ ಪಡ್ತಾರೆ, ಅಂದ್ರೆ ಒಬ್ರಿಗ್ ತಂದು ಒಬ್ರಿಗೆ ಹಾಕಿ ಸಮಸ್ಯೆ ನೋಡೋದು ಅಂತಾರಲ್ಲ, ಹಂಗೆ ಇಲ್ಲಿ ಬೆಂಕಿ ಹಾಕೋದು ಒಬ್ರಿಗೊಬ್ರು ತಂದಾಕದಲ್ಲ, ಇಡೀ ಇಲ್ಲಿ ಎಷ್ಟೋ ಜನಗಳದ್ದು ಜಮೀನು ಆಯ್ತಾ ಮಣ್ಣು ಮರಗಿಡ ಎಲ್ಲನೂ ಸುಟ್ಟಾಕ್ತಂಗೆ. ಇದು ಒಂಥರ ಅವತ್ತಿನಿಂದ ನಡ್ಕೊ ಬಂದ್ಬಿಟ್ಟೈತೆ ಮನ್ಸಂಗೆ, ಅಂದ್ರೆ ಬದಲಾವಣೆ ಬೇಕಷ್ಟೇ. ಬೆಂಕಿ ಹಾಕೋರ್ಗು ನಮ್ ಕೈಲಿರ್ತದೆ, ಬೆಂಕಿ ಹಾಕಿಸಲ್ಲ ಅದು ಹೇಳಿ ಕೇಳಿ ಬೆಂಕಿ ಏನ್ ಬೇಕಾದ್ರೂ ಆಗ್ಬೋದು, ಹೌದೌದು ಏನ್ ಬೇಕಾದ್ರೂ ಆಗ್ಬೋದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಈ ಬೇಸಿಗೆ ಕಾಲದಲ್ಲಿ ಬೆಂಕಿ ಹಾಕುವಾಗ ಒಂದ್ ಸರಿ ಅಲ್ಲ 10 ಯೋಚನೆ ಮಾಡ್ಬೇಕು, 100 ಯೋಚನೆ ಮಾಡಿದ್ರು ಕಡಿಮೆ ಸುಡ್ತಾ ಇರ್ತಾನೆ. ಅಂತದ್ರಲ್ಲಿ ಇವ್ರು ಬೆಂಕಿ ಹಾಕೊಂಡು ಮುಂದ್ 4 ನಿಂತ್ಕೊಂತಾರೆ ಅಂದ್ರೆ ಏನ್ ಅರ್ಥ? ಇದು ಹೊಲ ಜಮೀನ್ದಾದ್ರೆ ಈ ಚಂದ್ರ ಕೇಳಂಗೆ ಪೇಟೆಲ್ಲಿ ನೋಡಪ್ಪ ಇನ್ನೊಂದ್ ಸಮಸ್ಯೆ, ಎಲ್ಲಿ ಖಾಲಿ ಸೈಟ್ ಇರ್ತವೋ ಅಲ್ಲೋಗಿ ಬೆಂಕಿ ಹಾಕ್ಬಿಡೋದು. ಖಾಲಿ ಜಾಗದಲ್ಲಿ ಯಾಕೆ ಅಂತ ಅಂದ್ರೆ ಖಾಲಿ ಸೈಟ್ ತಗೊಂಡೋಗ್ಬಿಟ್ಟು ಇವರು ಕಸ ಹಾಕಿರ್ತಾರೆ, ಅದು ಒಳಗೆ ಒಳಗೆ ಕೊರಿತಾ ಇರ್ತದೆ, ತಾಂಡೋಗ್ ಹಾಕಿದ್ನಲ್ಲ ತಾಂಡೋಗ್ ಹಾಕಿದ್ನಲ್ಲ ಗುಡ್ಡೆ ಇಷ್ಟುದ್ದಾಯ್ತಲ್ಲ ಅಂತ ಅನ್ಕೊಂಡು ಒಳಗೆ ಕೆರಿತಿರ್ತದಲ್ಲ, ನೋಡಿ ತಂಪೊತ್ತಲ್ಲಿ ಬಂದ್ಬಿಟ್ಟು ಬೆಂಕಿ ಹಾಕ್ಬಿಡುದು. ಆಮೇಲೆ ಸುತ್ತಮುತ್ತವ ಮನೆ ಇರ್ತವೆ, ಇರ್ತವೆ, ಆಯ್ತಾ, ಅಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು. ಈಗ ಬೆಂಕಿ ಖಾಲಿ ಸೈಟ್ ಅಲ್ಲಿ ಯಾರ್ದೋ ಸೈಟ್ ಅಲ್ಲಿ ಇವ್ರು ಹಾಕ್ಬೋದು, ಊರ್ದು ಅಲ್ಲ, ಪಕ್ಕದರ್ದು ಅಲ್ಲ, ಯಾರ್ದೋ ಏನ್ ನಿಮ್ ಸೈಟ್ ಅಲ್ಲಿ ಹಾಕಿದಿವ ಏನ್ ಕೇಳ್ತಿದ್ರಲ್ಲ ಅಂತ್ಲವೇ ಅಂತಾರ. ಆದ್ರೆ ಅಲ್ಲಿ ಹೇಳ್ತದಲ್ಲ, ಹೊಗೆ ಹೇಳ್ತದಲ್ಲ, ಯಾಕೆ ಅಂತಂದ್ರೆ ಕಸ ಅಂತ ಅಂದ್ರೆ ಇವತ್ತು ಸಿಟಿಲಿ ಪ್ಲಾಸ್ಟಿಕ್ ಅದೇ ಜಾಸ್ತಿ ಇರ್ತದೆ. ಆ ಪ್ಲಾಸ್ಟಿಕ್ ಬೆಂಕಿ ಹಾಕಿದ್ರೆ ಎಷ್ಟು ಕೆಟ್ಟ ವಾಸನೆ ಬರ್ತದೆ. ಅಲ್ಲಿ ಮಕ್ಳಿರ್ತವೆ, ಮುದುಕರ್ತಾರೆ, ವಯಸ್ಸಾದವರು, ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ. ತಂಪೊತ್ತಲ್ಲಿ ಹಾಕಿದ್ರು ಏನ್ ನಾವೇನು ಉರುಪಿಸ್ತಲ್ ಹಾಕಿಲ್ಲ, ತಂಪೊತ್ತಲ್ಲಿ ಹಾಕಿದೀವಿ ಅಂತಾರೆ. ತಂಪೊತ್ತಲ್ಲಿ ಹಾಕಿದ್ರು ಹೋಗಿ ಬರ್ತದೆ, ಬಂದೇ ಬರ್ತದೆ. ಉರುಪಿಸ್ತಲ್ಲಿ ಹಾಕಿದ್ರು ಬರ್ತದೆ. ಇದೆಲ್ಲ ನಾವು ಒಂಚೂರು ಯೋಚನೆ ಮಾಡ್ಬೇಕು. ಆಮೇಲೆ ಈ ಕಣ್ಣುರಿ, ಮೂಗುರಿ, ಆಮೇಲೆ ಅದನ್ನ ಅದ್ರೊಳಗೆ ನಾವು ಅದನ್ನ ಸೇವಿಸೋದು ಎಷ್ಟು ಆರೋಗ್ಯ ಹಾಳಾಯ್ತದೆ ಅಂತಂದ್ರೆ, ಇವರು ಹಾಕ ಮುಂಚೆ ಯಾಕೆ ಯೋಚನೆ ಮಾಡಕ್ಕಿಲ್ಲ ಅಂತ. ಇದು ಮೊದ್ಲು ಏನ್ ಮಾಡ್ಬೇಕು ಅಂದ್ರೆ ಕಸ ಹಾಕ ಮುಂಚೆ ಯೋಚನೆ ಮಾಡ್ಬೇಕು. ಮನೆ ಬಾಗಿಲಿಗೆ ಬರ್ತವೆ ಗಾಡಿಗಳು, ಗಾಡಿಗಳು ಬರ್ತವೆ. ಹೌದು, ಕಸ ಕೊಡಿ ಅಂತ ಕೇಳ್ತಾರೆ, ಅದು ಜೋರಾಗಿ ಹಾಡಾಕೊಂಡ್ ಬರ್ತಾರೆ. ಯಾ ಎಂತ ನಿದ್ದೆಲಿ ಮಲಗಿದ್ರು ಎದ್ದು ಕುತ್ಕೊಂಡು ಹಂಗ ಆಡಕಿರ್ತಾರೆ. ಆಮೇಲೆ ಈ ಕಸ ಅಂದಾಗ ನಂಗು ನೆಪ್ಪಾತು. ಈ ಕಸ ಹೇಳ್ತಾರಲ್ಲ ಈಗ ಹಸಿ ಕಸ ಅಂತ, ಈ ತರಕಾರಿ ಎಲ್ಲ ಹೆಚ್ತಾರಲ್ಲ ಹಣೆ ಹೇಳ್ತಾರ ನೋಡಿ, ಇವಾಗ ಮಣ್ಣು ಮುಚ್ಚಿರ್ ಸಾಕು ಎಲೆ ಎಲ್ಲ ತಗೊಬಂದು ತಗೊಬಂದ್ ತೋಟಕ್ಕೆ. ಹಂಗೆ ಇದು ತರಕಾರಿ ಹೆಚ್ತಾರೆ, ಈ ಬೀಟ್ರೂಟ್ ಎಂತ ಇವ್ ಹೆಚ್ತಾರಲ್ಲ ಹಣ್ಣು ತರಕಾರಿಗಳ ಹಣ್ಣಿನ ಸಿಪ್ಪೆನಲ್ಲ, ಈ ಮನೇಲಿ ಈ ಪಾಟು ಗೀಟ ಎಂತ ಮಾಡ್ಕೊಂಡು ಗಿಡ ಹಾಕಿರ್ತಾರಲ್ಲ, ಅವಕ್ಕೆ ಸುಮ್ನೆ ತಂಡಾಗಿ ಸುರಿಯೋದಲ್ಲ, ಅದನ್ನ ಒಂಚೂರು ತಳಮೇಲ್ ಮಾಡ್ಬೇಕು. ತರಕಾರಿ ಕಟ್ ಮಾಡಿರ್ತಾರಲ್ಲ ಪೀಸ್ ಇರ್ತಾವ ಸಣ್ಣ ಸಣ್ಣ, ಅವನ್ ತಾಂಡೋಗಿ ಈಗ ಏನೋ ಒಂದ್ ನಾಲ್ಕೈದು ಪಾಟ್ ಇಟ್ಕೊಂಡಿದ್ರೆ ಅವಕ್ಕೆ ಹೊಸ ಹೊಸ ಹಾಕೊಂಡ್ ಹಾಕೊಂಡ್ಬಂದು ತಳಮೇಲ್ ಮಾಡಿದ್ರೆ ಅದು ಮಣ್ಣೊಳಕ್ಕೆ ಹೋಗುತ್ತೆ, ಅವಾಗ ಒಳ್ಳೆ ಗೊಬ್ಬರ ಆತ್ತೆ. ಇವ್ರೇನ್ ಮಣ್ಣ ಮತ್ ತಕಬಂದು ಮತ್ ಸುರಿಯೋದ್ ಬೇಕಾಗಿಲ್ಲ. ಇವ್ರೇನ್ ಮಾಡ್ತಾರೆ, ತಗ್ದಿದೆ ಕವರಿ ಕಟ್ ಬೀಸಾಕಿದ, ಇದೇ ಕತೆ ಆಗ್ತಿರೋದು. ಆಮೇಲೆ ತಾಂಡೋಗಿ ಅದೇ ನಂಗೆ ಬಾರಿ ಬೇಜಾರಾಗಿದೆ ಏನು ಅಂದ್ರೆ, ಲೈಟ್ ಕಂಬುತ್ತವ ಬೆಂಕಿ ಹಾಕಿರಲ್ಲ ಯಾರು ಅಂತ ಕಾಣೋಣ ನಾನು, ಅದೇನ್ ತಲೆಯಲ್ಲಿ ಏನೈತೆ ಅಂತ ಕಾಣೋಣ. ಲೈಟ್ ಕಂಬವೇ ಆಗ್ಬೇಕು, ಖಾಲಿ ಸೈಟ್ ಆಗ್ಬೇಕು ಅವ್ರಿಗೆ ಹಾಕೋದು. ಆಮೇಲೆ ಆನಂದ ನೋಡೋದು, ಯಾರು ಜಾಳಕ್ ಬರ್ತಾರಲ್ಲ ಅವ ನಿಂತ್ಕೊಳ್ಳೋದು ತೋಳ ಮೇಲೆ ಕೇರ್ಕೊಂಡು, ಏನೀಗ ನಿಮ್ ಸೈಟ ಇರೋದೇ ಒಂದ್ ಕಟ್ಕೊಂಡಿರ್ತಾರ, ಊರ್ ತುಂಬಲ್ಲಿ ಸೈಟ್ ಮಾಡ್ಕೊಳಕ್ ಹೋಗ್ತೀವಪ್ಪ, ಕಷ್ಟವಾದ ಸುಖ ಒಂದ್ ನೆನಪ್ ಮಾಡ್ಕೊಂಡಿರ್ತಾರ. ಪಾಪ ಅಕ್ಕಪಕ್ಕದವ್ರದ್ದು ಒಟ್ಟು ಆರೋಗ್ಯ ಹಾಳು ಮಾಡೋದು, ಶಾಂತಿ ಕದ್ದಡದೆ ಕೆಲವೊಂದು ಕೆಲಸ ಆಗ್ಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಯೋಚನೆ ಮಾಡ್ಬೇಕು. ಇನ್ನು ಲೈಟ್ ಕಂಬಂದಾಗ ಇನ್ನೊಂದು ನೆನಪಾಯ್ತು. ಆಮೇಲೆ ನಮ್ಮ ರೈತರು ಇತ್ತೀಚೆಗೆ ಜಾಸ್ತಿ ಮನೆ ಪಕ್ಕ ಲೈಟ್ ಕಂಬಗಳಿಗೆ ದನಗಳು ಕಟ್ಟೋದು ಜಾಸ್ತಿ. ಎಷ್ಟು ಅದು ಅಪಾಯ ಅಂತಂದ್ರೆ, ಈಗ ನೋಡು ಯಾವಾಗ ಮಳೆ ಬರ್ತದೆ ಗೊತ್ತಿಲ್ಲ, ಯಾವಾಗ ಸಿಡ್ಲು ಗುಡುಗು ಬರ್ತದೆ ಗೊತ್ತಿಲ್ಲ, ಮಿಂಚ್ ಬರ್ತದೆ ಗೊತ್ತಿಲ್ಲ. ಒಟ್ಟಾರೆ ಸಿಡ್ಲು ಗುಡುಗು ಈ ಮಳೆನಲ್ಲಿ ವ್ಯತ್ಯಾಸ ಆಗೋದು ಯಾವ್ದಕ್ಕಪ್ಪ, ಜಾನುವಾರುಗಳಿಗೆ. ಹಂಗಾಗಿ ಮನೆ ಹತ್ರ ಅಕ್ಕಪಕ್ಕ ಜಾಗ ಇರ್ತದೆ, ಒಂದಷ್ಟು ಗೂಟ ಪಾಟ ಹೊಡ್ಕೊಬಿಟ್ಟು. ಆಮೇಲೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಉದ್ದ ಹಾಗ ಬಿಟ್ಬಿಟ್ಟು ರಸ್ತೆ ಪಕ್ಕದಲ್ಲಿ ಕಟ್ಬಿಡೋದು. ಆಯ್ತಾ, ಅವೇನೈತವೆ ರೋಡ್ಗೆ ಬಂದ್ಬಿಡ್ತವೆ. ಯಾವ್ದ್ರು ಬೈಕ್ ಕಾರ ಬತ್ತು ಅಂತ ಹೋಗ್ತವೆ, ಮತ್ತೆ ಈ ಗಾಡಿ ಬರೋದು ಅಥವಾ ಅಪ್ಪಿ ತಪ್ಪಿ ಅಂದ್ರೆ ಮಕ್ಳು ನಡ್ಕ ಬತ್ತಾ ಇವ್ ಆ ಕಡೆಕ್ಕಿರ್ತವೆ. ಮೊದಲೊಂದ್ಸರಿ ಹಗ್ಗ ಉದ್ದಕ್ಕಿದ್ದು ಗೊತ್ತಾಕಲ್ಲ, ಕೆಲವು ಸಂದರ್ಭದಲ್ಲಿ ಕೆಲವು ಸಲ ಒಂದು ಅಡಿಕ ಬೀಳೋದು. ನಮ್ ರೈತರು ಇವನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು. ಅಯ್ಯೋ ಇದು ಜೀವನ ತೆಗೆಯೋ ಅಂತ ವಿಷಯನೇ ಶಂಕರಣ್ಣ. ನಾನ್ ನಮ್ಮೂರಲ್ಲಿ ನಡೆದಿದ್ ಘಟನೆ ಇದು. ಅವ್ರೇನ್ ಮಾಡ್ಬಿಟ್ಟವ್ರೆ, ಮನೆ ತವ ಉದ್ದಕ್ಕೆ ಲೈಟ್ ಕಂಬ, ಅವ್ರ ಬಟ್ಟೆ ಒಣಕ ದಾರ ಕಟ್ಬಿಟ್ಟವ್ರೆ ಲೈಟ್ ಕಂಬಕ್ಕೆ, ಎರಡು ಲೈಟ್ ಕಂಬಕ್ಕೆ. ಅದು ಕರೆಂಟ್ ಹೆಂಗ್ ಪಾಸ್ ಆಯ್ತು ಅಂತ ಗೊತ್ತಿಲ್ಲ. ಅವ್ರು ಬಟ್ಟೆ ಒಣಕಕ್ ಹೋಗಿ ಹಂಗೆ ಇಡ್ಕೊಂಡ್ ನಿಂತಾರೆ, ಜೀವನೇ ಹೋಯ್ತೆ. ನಿಜ ಇದು ಈ ತರ ನಿಜ, ಯಾರು ಹಿಂಗೆಲ್ಲ ಮಾಡಬಾರ್ದು. ಈ ಲೈಟ್ ಕಂಬ ಸವಾಸ ಯಾಕೆ ಹೋಗ್ಬೇಕು ಅಲ್ವಾ, ಕಂಬ ಇರೋದೇನಕ್ಕೆ ನಮಗೆ ಕರೆಂಟ್ ಕೊಡಕ್ಕೆ ಅಲ್ವಾ, ಅದ್ ಬಿಟ್ಬಿಟ್ಟು ಆ ಕರೆಂಟ್ ಜೊತೆ ಯಾಕಪ್ಪ ಇವ್ರ ಕಾಟ. ದನ ಕಟ್ಟದ್ ಯಾಕೆ, ಅವು ಪ್ರಾಣಿಗಳು, ಮನುಷ್ಯರನ್ನು ಬಿಡ, ಏನ್ ಕರೆಂಟ್ ಅದಕ್ಕೆ ಹೆಂಗ್ ಗೊತ್ತಾಗತ್ತ. ನಾವು ಬುದ್ಧಿವಂತರು ಮನುಷ್ಯರು, ನಾವ್ ತಿಳ್ಕೊಂಡು ಏನಾರ ವಸಿ ಮಾಡ್ಬೇಕು ಹೊರತು ಆ ಕಟ್ಟುಬಿಟ್ಟು ಜೀವನೇ ಹೋಯ್ತು, ಯಾರು ತಂದು ಕೊಡ್ತಾರೆ ಜೀವ. ಸ್ವಲ್ಪ ಬಾರಿ ಯೋಚನೆ ಇರ್ಬೇಕು ಶಂಕರಣ್ಣ. ಕರೆಂಟ್ ಬೆಂಕಿ ಇವೆಲ್ಲ ಇವೆಲ್ಲ ಬಾರಿ ಕಷ್ಟ, ಸುಲಭ ಅಲ್ಲ. ಏನಾದ್ರು ತಿರುಗಿದ್ಬಿಟ್ಟು ಅಂತ ಅಂತಂದ್ರೆ, ನೀನ್ ತಿರುಗಿದ್ರೆ ಒಂದು ಮಾಡ್ಬೋದು ಅಲ್ಲ. ಈಗ ಮನುಷ್ಯರು ಮನುಷ್ಯರು ಗೊತ್ತಿರ್ತದೆ, ಮಾತಾಡ್ತೀವಿ, ತಿಳುವಳಿಕೆ ಇರ್ತದೆ, ಹೇಳ್ತೀವಿ. ಆಯ್ತಾ, ಗೊತ್ತಿಲ್ದ ಜೊತೆ ಗುದ್ದಾಡ್ಕೊಬಿಟ್ಟು ನಾವ್ ಯಾಕಪ್ಪ ಆಮೇಲೆ ಇದು ನೇರವಾಗಿ ಪ್ರಾಣನೇ ಹೋಯ್ತದೆ. ಆಯ್ತಾ, ಇಲ್ಲಿ ಕೈಕಾಲ್ ಮುರ್ಕೊಳ್ಳೋದು ಅದು ಇದು ಏನಿಲ್ವೇ ಇಲ್ಲ. ಆಯ್ತಾ, ಕರೆಂಟಿನ ಜೊತೆ ಹೋದ ಸವಾಸ ಸುಟ್ಟು ಬೂದಿ ಆಗದೆ ಹೊರತು ಬೇರೆ ಇನ್ನೇನಿಲ್ಲ. ಹಂಗಾಗಿ ನಮ್ಮ ರೈತರು ಈ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಮತ್ತೆ ನಮ್ಮ ಕೆಲವು ಸಾರ್ವಜನಿಕರು, ಮತ್ತೆ ನಮ್ಮ ಈ ಮೊದಲಿನಾಗಿ ನಮ್ಮ ಹೆಂಗಸರುಗಳು ಬಟ್ಟೆ ಕಟ್ಟದಂಗೆ, ಈಗ ಚಂದ್ರಕ್ಕ ಹೇಳ್ದಂಗೆ ಬಟ್ಟೆ ಕಟ್ಟಲಿಕ್ಕೆ ಮನೆ ಹತ್ರ ಜಾಗಿರ್ತವೆ, ಅಕ್ಕಪಕ್ಕ ಮರ ಇರ್ತವೆ. ಆಯ್ತಾ, ಮನೆ ಸೂರಿಗೂ ಆ ಕಡೆ ಒಂದು ಮರದ ಕೊಂಬೆಗೂ ಕಟ್ಕೊಂಡ್ರು ಆಯ್ತದೆ, ಇಲ್ತೋ ಸೂರಿಂದ ಸೂರಿ ಕಟ್ಕೊಂಡ್ರು ಆಯ್ತದೆ. ಒಂದೊಂದು ಕಂಬ ಉದ್ದನೆ ತಗೊಂಡ್ ಎರಡು ಅಗ್ಗಳು ಆ ಕಡೆ ಕಡೆಗೆ ನಿಲ್ಲಿಸ್ಬಿಟ್ಟು ಅದಕ್ಕೆ ಕಟ್ಗೆ ಅಲ್ವಾ, ಅದ್ಬಿಟ್ಬಿಟ್ಟು ಎದುರುಗಡೆ ಲೈಟ್ ಕಂಬ ಐತೆ, ಖಾಲಿ ಇತ್ತು ಮೊದ್ಲೇಯ

ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರ. ಕೇಳಿದರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:51 ಕೇಳಿ ಚಿತ್ರಗೀತೆಗಳು. ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. ಇನ್ನು 9:00 ಯುವವಾಣಿ ರಾಷ್ಟೀಯ ಕ್ರೀಡಾಪಟು ಯೋಗಿತಾ ಬಿರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸುಜಾತಾ ಎಫ್ ತಳವ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅಬ್ದುಲ್ ಹಲೀಂ ಜಫರ್ ಖಾನ್ ಅವರ ಸಿತಾರ್ ವಾದನ. ತಬಲಾ ಸಾಥ್ ಸದಾಶಿವ ಪವಾರ್. 10:00 ಕೇಳಿ ಭಾವನ, ಪ್ರಸ್ತುತಿ ಲೀಲಾವತಿ ಕೆಎನ್. 10:30 ಸಂಸತ್ನಲ್ಲಿನ ಪ್ರಶ್ನೋತ್ತರ ಅವಧಿಯ ಕಾರ್ಯಕಲಾಪ ದೆಹಲಿ ಕೇಂದ್ರದಿಂದ. ಇನ್ನು ನಾಳೆ ಬೆಳಗ್ಗೆ 6:05 ಎಂದಿನಂತೆ ಬೆಂಗಳೂರು ಕೇಂದ್ರದಿಂದ ಚಿಂತನ. 6:20 ಕೇಳಿ ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಭಾವಗೀತೆಯನ್ನ ಆಲಿಸಬಹುದು. 7:45 ಬೆಂಗಳೂರು ಕೇಂದ್ರದಿಂದ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ.